MD ಸಹ ಪ್ರಾಧ್ಯಾಪಕರು, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ ಮತ್ತು ಪ್ರಸೂತಿ ತಜ್ಞರಾಗಿ ಕೂಡ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಇವತ್ತಿನ ವಿಷಯ ಸ್ತನ ಅರ್ಬುದ. ನೋಡ್ರಿ, ಈಗ ನಮ್ಮ ಗ್ರಾಮೀಣ ಭಾಗದೊಳಗೆ, ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗೆ ಈ ಸ್ತನ ಅರ್ಬುದ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಇದು ಸ್ತನ ಅರ್ಬುದ ಹೆಸರು ಬರ್ತದೆ? ಮತ್ತೆ ಈ ಸ್ತನ ಅರ್ಬುದ ಬರಲಿಕ್ಕೆ ಏನು ಅವು ಲಕ್ಷಣಗಳನ್ನು ತೋರಿಸ್ತದೆ, ಮತ್ತು ಅದರಿಂದ ಆಗುವಂಥ ತೊಂದರೆಗಳೇನು, ಈ ಸ್ತನ ಕ್ಯಾನ್ಸರ್ ಅನ್ನು ತಡಿಬಹುದಾ ಹೇಗೆ, ಮತ್ತೆ ಸ್ತನ ಅರ್ಬುದ ಬಂದಾಗ ಈ ಆಯುರ್ವೇದೊಳಗೆ ಏನು ಚಿಕಿತ್ಸೆ ಲಭ್ಯ ಅದ, ಎಲ್ಲ ಕುರಿತಂತೆ ನಮ್ಮ ಜೊತೆ ಮಾತಾಡಿರ್ತಾರೆ. ನಮಸ್ಕಾರ ಡಾಕ್ಟರ್ ಶ್ವೇತಾ ಅವರೇ. ನಮಸ್ತೆ ಸರ್. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಶ್ವೇತಾ ಅವರೇ, ಫಸ್ಟ್ ಕ್ವಶನ್ ಅಂದ್ರೆ ಈ ಸ್ತನ ಕ್ಯಾನ್ಸರ್ ಏನದಲ್ಲ, ಹೆಣ್ಮಕ್ಳಿಗೆ ಜಾಸ್ತಿ ಬರ್ತದೆ, ಗಂಡ ಮಕ್ಕಳಲ್ಲಿ ಬಹಳ ಕಡಿಮೆ. ಏನು ಅದು, ಯಾಕೆ ಹೀಗೆ, ಸ್ತನ ಕ್ಯಾನ್ಸರ್ ಅಂದ್ರೆ ಏನು? ಸ್ತನ ಕ್ಯಾನ್ಸರ್ ಈಗಿನ ಕಾಲದಲ್ಲಿ ತುಂಬಾ ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಾಶಯ ಕ್ಯಾನ್ಸರ್ ಆಗಿರ್ಬೋದು, ಎರಡೂ ಸಹ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಸೊ ಏನಕ್ಕೆ ಇದು ಕಾರಣ ಅಥವಾ ಆಯುರ್ವೇದ ಪ್ರಕಾರ ಏನು ಅಂದ್ರೆ, ಇದು ಆಹಾರ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಇದ್ರ ಅಸಮತೋಲನದಿಂದ ಆಗುವಂತ ಒಂದು ವ್ಯಾಧಿ ಅಂತ ನಾನು ಕರಿತೇನೆ. ಸೊ ಏನಕ್ಕೆ ಸ್ತನ ಅರ್ಬುದ ಅಂತಾನೆ ಕರೀತಾರೆ ಅಂತಂದ್ರೆ, ಬೇಗ ಬೆಳೆಯುವಂಥದ್ದು, ಒಂದು ಸಣ್ಣದಿಂದ ಹಿಡಿದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ತುಂಬಾ ಬೇಗ ಬೆಳವಣಿಗೆ ಆಗುವಂತ ಗೆಡ್ಡೆ ಅಂತ ನಾನು ಕರಿತೀನಿ. ಸೊ ಇದು ಮಾಂಸ ಧಾತುವಿನಿಂದ ಉಂಟಾಗುತ್ತದೆ, ಒಂದು ಕಠಿಣ ಅಚಲ ಕ್ರಮೇಣವಾಗಿ ತುಂಬಾ ದೊಡ್ಡ ಗೆಡ್ಡೆ ಆಗಿ ಉಂಟು ಮಾಡುವಂತ ಒಂದು ಕಾಯಿಲೆ ಆಗಿದೆ. ಈ ಸಣ್ಣ ಸ್ತನ ಗ್ರಂಥಿ ಆಗುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಿ ಜನಕ್ಕೆ ಅವೇರ್ನೆಸ್ ಇಲ್ದಲೆ ಅದನ್ನ ಒಂದು ನೆಗ್ಲೆಕ್ಟ್ ಮಾಡೋದು ಅಥವಾ ಇಗ್ನೋರ್ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ ನಮ್ಮಲ್ಲಿ. ಸೊ ಇಂಥ ಕಂಡೀಷನ್ ಅಲ್ಲಿ ಅದು ಮೆಟಾಸ್ಟೈಸಿಸ್, ಜಲ್ದಿ ಬೇಗ ಬೇಗ ಬೆಳವಣಿಗೆ ಆಗಿ ತುಂಬಾ ದೊಡ್ಡ ಆಕಾರದಲ್ಲಿ ಬೆಳವಣಿಗೆ ಆದಾಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಸಣ್ಣದಿದ್ದಾಗಲೇ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಯಾವ ರೀತಿಯ ನಾಲೆಜ್ ತಗೋಬೇಕು ಅಥವಾ ಯಾವ ರೀತಿ ಅದ್ರ ಬಗ್ಗೆ ಎಲ್ಲ ಕಂಡಿಡ್ಕೊಬೇಕು ಅಂತ ಹೇಳೋದು ನಾನು ಈಚೆ ಪಡ್ತೀನಿ. ಸೊ ಸಣ್ಣದ್ರಲ್ಲೇ ಅದನ್ನ ನೀವು ಬಗೆಹರಿಸ್ಕೊಂಡು ಅಥವಾ ನೋಟಿಸ್ ಮಾಡಿಕೊಂಡು ವೈದ್ಯರ ಬಳಿ ನಮ್ಮ ಹತ್ರ ಬಂದ್ರೆ ಡೆಫಿನೆಟ್ಲಿ ಇದನ್ನ ತಡೆಗಟ್ಟಬಹುದು ಹಾಗೂ ಸೂಕ್ತ ಚಿಕಿತ್ಸೆ ಕೊಡಬಹುದು ಅಂತ ನಾ ಹೇಳ್ತೇನೆ. ಡಾಕ್ಟರ್ ಶ್ವೇತಾ ನಾಯ್ಕ ಅವರೇ, ಈ ಸ್ತನ ಅರ್ಬುದ ಏನಿದೆಲ್ಲ, ಇದು ಬರ್ಲಿಕ್ಕೆ ಏನ್ ಕಾರಣ, ಅವು ಏನ್ ಲಕ್ಷಣಗಳನ್ನು ತೋರಿಸ್ತದೆ? ಕಾರಣ ಅಂತ ನಾನು ಹೇಳಿದ್ರೆ, ಇದು ನಾವು ಆಯುರ್ವೇದ ಪ್ರಕಾರ ಹೇಳ್ಬೇಕು ಅಂತ ಅಂದ್ರೆ ಕಫ ಮತ್ತೆ ವಾತ ದೋಷಗಳ ವಿಕೃತಿ ಅಂತ ನಾನು ಹೇಳ್ತೀನಿ. ಸೊ ಕಫ ದೋಷ ಏನಕ್ಕೆ ಬರುತ್ತೆ, ಇವಾಗಿನ ಜೀವನ ಶೈಲಿ ಆಹಾರ ಪದ್ಧತಿ. ಸೊ ಫಾಸ್ಟ್ ಫುಡ್ ಅಂತ ನಾವು ಏನ್ ಹೇಳ್ತೀವಿ, ಸೊ ಎಲ್ಲಾ ರೀತಿಯಾಗಿರುವ ಜಂಕ್ ಫುಡ್ಸು, ಫಾಸ್ಟ್ ಫುಡ್ಸು ಅಥವಾ ಮೈದಾ ಇರುವಂತ ಆಹಾರ ಆಗಿರ್ಬೋದು ಅಥವಾ ಕಫಕರ ಆಹಾರ ಇರ್ಬೋದು, ಸೊ ಈ ಒಂದು ಆಹಾರ ಪದ್ಧತಿಯಿಂದಾಗಿ ಉಂಟಾಗುವಂತ ಹಲವಾರು ಕಾಯಿಲೆಗಳಲ್ಲಿ ಇದು ಸಹ ಒಂದು. ಸೊ ಆಯುರ್ವೇದದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಯಾವ ಆಹಾರ ಯಾವ ದೋಷದಲ್ಲಿ ಅಥವಾ ಯಾವ ಕಂಡೀಷನ್ ಅಲ್ಲಿ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಇದು ಒಂದು ಕಫ ಮತ್ತೆ ವಾತ ವೃದ್ಧಿಕರ ಆಹಾರದಿಂದ ಬರೋದ್ರಿಂದ ಅದ್ರದ್ದು ಅಂಶಗಳನ್ನ ಕಡಿಮೆ ಮಾಡಬೇಕಾಗತ್ತೆ. ಮತ್ತೆ ಪಾಕವಿಲ್ಲದ ಆಹಾರ, ಸರಿಯಾಗಿ ಕುಕ್ ಮಾಡದೆ ಇರೋದಾಗಿರ್ಬೋದು ಅಥವಾ ಮಂದಾಗ್ನಿ, ಒಳ್ಳೆ ಡೈಜೆಷನ್ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿರುವಂತ ಸಮಸ್ಯೆಗಳಿಂದನೂ ಸಹ, ಅಥವಾ ಜೀವನ ಶೈಲಿ. ಮತ್ತೆ ನಾವಿವಾಗ ಎಂತ, ಮುಂಚೆ ಎಲ್ಲ ಆಟ ಆಡ್ಲಿಕ್ಕೆ ಎಲ್ಲ ಮಕ್ಕಳನ್ನ ಬಿಡ್ತಾ ಇದ್ವಿ, ಬಟ್ ಇವಾಗೆಲ್ಲ ಒಂದು ಸೆಡಿಟರಿ ಲೈಫ್ ಸ್ಟೈಲ್ ನೇ ನಾವು ಸಹ ಅಳವಡಿಸ್ಕೋತಿದೀವಿ. ಸೊ ಆ ರೀತಿ ಒಂದು ಸೆಡಿಟರಿ ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು ಅಥವಾ ವಿಹಾರ ವಿಕಾರಗಳಿಂದ ಆಗಿರ್ಬೋದು, ಇದು ಒಂದು ಡೆಫಿನೆಟ್ಲಿ ಬರುವಂತ ಕಾರಣಗಳಾಗಿರ್ಬೋದು. ಮತ್ತೆ ಸರ್ವೇ ಸಾಮಾನ್ಯವಾಗಿ ಇವಾಗ ಕೇಳ್ತಾರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕೇಳ್ತೀವಿ ನಾವು. ಸೊ ಡೆಫಿನೆಟ್ಲಿ ಒಂದೊಂದು ಪ್ಯೂಬರ್ಟಿ ಆಗಿರ್ಬೋದು, ಮೆನೋಪೋಸ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಆಗಿರ್ಬೋದು, ಆ ಸ್ಟೇಜ್ಗೆ ಆ ಹಾರ್ಮೋನ್ಸ್ಗಳೇ ರಿಲೀಸ್ ಆಗಬೇಕಾಗತ್ತೆ. ಸೊ ಈ ಅಸಮತೋಲನ ಆಗಿರೋದ್ರಿಂದ ಸೊ ಇದು ಒಂದು ಕಾರಣ ಬರ್ಬೋದು. ಮತ್ತೆ ವಂಶ ಪಾರಂಪರಿಕವಾಗಿ ಬರ್ಬೋದಂತ ಒಂದು ಸಣ್ಣ ಗ್ರಂಥಿ ಆಗಿರುತ್ತದೆ, ಇಗ್ನೋರ್ ಮಾಡಿದಾಗ ಅದನ್ನ ನೆಗ್ಲೆಕ್ಟ್ ಮಾಡಿದಾಗ ದೊಡ್ಡ ಆಕಾರದಲ್ಲಿ ಆಗಿ ಮತ್ತೆ ಅದು ದೊಡ್ಡ ಕಾಯಿಲೆ ಆಗಿ ಪರಿಣಾಮ ಆಗುತ್ತದೆ. ಸೊ ಇದನ್ನ ಲಕ್ಷಣಗಳು ಯಾವ್ದ್ಯಾವ್ದು ಅಂತಂದ್ರೆ, ಸ್ತನದಲ್ಲಿ ಕಠಿಣವಾದ ಮತ್ತು ಅಚಲವಾದ ಗೆಡ್ಡೆ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ. ಮತ್ತೆ ಸ್ತನಗಳಲ್ಲಿ ಒಂದು ಸಣ್ಣ ರೀತಿಯಾದ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ನಿಪ್ಪಲ್ಗಳಿಂದ ಸ್ರಾವ ಬರುವಂಥದ್ದು, ಆ ಸ್ರಾವ ರಕ್ತಯುತ ಆಗಿರ್ಬೋದು ಅಥವಾ ನಾರ್ಮಲ್ ಸ್ರಾವ ಆಗಿರ್ಬೋದು. ನಿಪ್ಪಲ್ ಮೇನ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ನಿಪ್ಪಲ್ ಇನ್ವರ್ಟೆಡ್ ನಿಪ್ಪಲ್ ಅಂತೀವಿ, ಅಂದರೆ ಒಳಗೋಗಿರುವಂಥ ನಿಪ್ಪಲ್ಗಳಾಗಿರ್ಬೋದು ಅಥವಾ ಚರ್ಮದ ಬದಲಾವಣೆ ಆಗಿರ್ಬೋದು ಅಥವಾ ಗೆಡ್ಡೆ ತುಂಬ ದೊಡ್ಡದಾಗಿರೋದಾಗಿರ್ಬೋದು ಅಥವಾ ಇದನ್ನೆಲ್ಲ ನೋಟಿಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ದುರ್ಬಲತೆ ಬರ್ಬೋದು ಅಥವಾ ಆಲಸ್ಯ ಆಗಿರ್ಬೋದು, ಈ ಎಲ್ಲ ಕಾರಣಗಳು ಸಹ ಸ್ತನ ಅರ್ಬುದದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಆರಂಭಿಕ ಲಕ್ಷಣಗಳನ್ನು ನಾವು ಗಮನಿಸಬಾರದು. ಹೌದು, ಅಂದ್ರೆ ಆರಂಭದಲ್ಲಿ ಅರ್ಬುದ ಅಂತ ಪತ್ತೆ ಆದ್ರೆ ಅದಕ್ಕೆ ಪರಿಹಾರ ಇದೆ. ಹೌದು, ಇದು ನಮ್ಮ ಜನ ಮರಿಬಾರದು. ಈಗ ಡಾಕ್ಟರ್ ಶ್ವೇತಾ ಅವರೇ, ಏನು ಉಪದ್ರವಗಳನ್ನ ಈ ಒಂದು ಸ್ತನ ಅರ್ಬುದ ಏನು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ? ಸ್ತನ ಅರ್ಬುದ ಅನ್ನೋದು ಸ್ತನ ಚರ್ಮದಲ್ಲಿ ಉಂಟಾಗುವಂತ ಒಂದು ಕಾಯಿಲೆ ಆಗಿರ್ಬೋದು. ಸ್ತನದಲ್ಲೇ ಆಗುವಂಥದ್ದು ಒಂದು ಸಣ್ಣದಿದ್ದಾಗಲೇ ಅದನ್ನ ಕ್ಯೂರ್ ಮಾಡ್ಬೋದು. ದೊಡ್ಡದಾಗ್ತಾ ಆಗ್ತಾ ಹಾಗೆ ಬಿಟ್ವಿ ಅಂದ್ರೆ ಸ್ತನ ಅಲ್ಸರ್ ಆಗ್ಬೋದು. ನೆಕ್ಸ್ಟ್ ಆ ಅಲ್ಸರ್ ಆಗಿ ಬೇರೆ ಅಂಗಗಳಿಗೆ ಆ ಕ್ಯಾನ್ಸರ್ ಸ್ಪ್ರೆಡ್ ಆಗುವಂತದಾಗಿರ್ಬೋದು. ಸೊ ಡೆಫಿನೆಟ್ಲಿ ಎಲ್ಲಾ ಆರ್ಗನ್ಸು ಎಫೆಕ್ಟ್ ಆಗುತ್ತೆ, ಮತ್ತೆ ಡಿಪ್ರೆಷನ್ಗೆ ಒಳಗಾಗೋದಾಗಿರ್ಬೋದು ಅಥವಾ ಆ ಕಾಯಿಲೆ ಬಂತು ಅಂತ ಮಾನಸಿಕವಾಗಿ ಕುಗ್ಗೋದಾಗಿರ್ಬೋದು. ಈ ಎಲ್ಲ ಉಪದ್ರವಗಳು ಸ್ತನಾರ್ಬುದಲ್ಲಿ ನಾವು ಕಾಣಬಹುದಾಗಿದೆ. ಡಾಕ್ಟರ್ ಶ್ವೇತಾ ನಾಯಕ್ ಅವರೇ, ಈಗ ಅಲೋಪತಿ ಇದರೊಳಗೆ ಬಯೋಪ್ಸಿ ಅಂತ ಮಾಡ್ತಾರೆ, ಪರೀಕ್ಷೆ ಮಾಡಿ ಇದೇನು ಇದು ಬೆನೈನ್ ಇದೆಯೋ ಮ್ಯಾಲಿಗ್ನೆಂಟ್ ಇದೆಯೋ ಅದೆಲ್ಲ ಚೆಕ್ ಮಾಡ್ತಾರೆ. ಈಗ ಈ ಸ್ತನ ಅರ್ಬುದ ಬಗ್ಗೆ ತಾವು ಹೇಗೆ ಪತ್ತೆ ಹೆಂಗ ಹಚ್ತೀರಿ? ಪೇಷಂಟ್ ಬಂದು ಅಲ್ಲಿ ಕೂತಾಗಲೇ ನೀಟಾಗಿ ನೋಡಿ ಲಕ್ಷಣಗಳನ್ನೆಲ್ಲ ಕೇಳಿನೇ ನಾವು ಸಹ ಪತ್ತೆ ಹಚ್ಚೋದು. ಆ್ಯಂಡ್ ಇನ್ವೆಸ್ಟಿಗೇಷನ್ ಅನ್ನೋದು ಈಗಿನ ಆಧುನಿಕ ಜೀವನದಲ್ಲಿ ನಾವು ಎಲ್ಲ ಇನ್ವೆಸ್ಟಿಗೇಷನ್ಸ್ ಡೆಫಿನೆಟ್ಲಿ ವೆರಿ ಮ್ಯಾಂಡೇಟ್ರಿ. ಸೊ ಅದೇ ರೀತಿ ನಾವು ಸಹ ಮಹಿಳೆಯರಲ್ಲಿ ಹೇಳೋದೇನಂತ ಆದರೆ 40 ವರ್ಷದ ನಂತರ ಮ್ಯಾಮೋಗ್ರಫಿ ಡೆಫಿನೆಟ್ಲಿ 1 ವರ್ಷಕ್ಕೊಂದ್ಸತಿ ಮಾಡಿಸಿ, ಸೊ ದ್ಯಾಟ್ ನೀವು ಪ್ರಿವೆಂಟ್ ಮಾಡ್ಬೋದು ಈ ಒಂದು ಕಂಡೀಷನ್ನ. ಇಲ್ಲ 35 ವರ್ಷದಲ್ಲೇ ಏನಾದರೂ ಒಂದು ಸಣ್ಣ ಲಕ್ಷಣ ಕಾಣಿಸ್ತಾ ಇದೆ ಅಂತಂದರೆ ಅಲ್ಟ್ರಾಸೋನೋಗ್ರಫಿ ಆಫ್ ದ ಬ್ರೆಸ್ಟ್ ಅಂತೀವಿ ನಾವು, ಅದನ್ನ ಮಾಡಿಸೋದಾಗಿರ್ಬೋದು. ಅಥವಾ ತುಂಬಾ ಗೆಡ್ಡೆ ಬೆಳ್ದ್ ಬಿಟ್ಟಿದೆ ಅಂತ ಅಂದ್ರೆ ಫೈನ್ ನೀಡಲ್ ಆಸ್ಪಿರೇಷನ್ ಅಂತ ನಾವು ಹೇಳ್ತೀವಿ, ಅದು ಟೆಸ್ಟ್ FNAC ಮಾಡಿಸ್ಬೋದು. ಸೈಟಾಲಜಿ ಆರ್ ಇದಕ್ಕೂ ಮೀರಿ ಇನ್ವೆಸ್ಟಿಗೇಷನ್ಸ್ MRI CT ಬಯೋಪ್ಸಿ ಇಂಥವೆಲ್ಲ ಡೆಫಿನೆಟ್ಲಿ ಒಂದು ಯುಟಿಲೈಸ್ ಮಾಡಿಕೊಂಡು ನಮ್ಮ ಆಯುರ್ವೇದ ಆಗಿರ್ಬೋದು ಅಥವಾ ಮಾಡರ್ನ್ ಆಗಿರ್ಬೋದು ಇನ್ವೆಸ್ಟಿಗೇಷನ್ಸ್ನ ಮಾಡಿಸಿ ಅದನ್ನು ತಡೆಗಟ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಕ್ಯಾನ್ಸರ್ ಅಂದರೆ ನಮ್ಗೆ ಕೇಳಿ ಮನುಷ್ಯ ಅರ್ಧ ಧೈರ್ಯ ಹುಡುಕ್ಬಿಡ್ತಾನೆ, ಅಯ್ಯೋ ನನ್ನ ಕ್ಯಾನ್ಸರ್ ಬಂತು ಏನು ಮಾಡೋದು ಅಂತೇಳಿ ಭಾಳ ಅಧೈರ್ಯ ಪರಿಸ್ಥಿತಿ ಆಗ್ತದೆ. ಹೀಗಾಗಿ ಅಲ್ಲಿಂದನೇ ಆ ಮನುಷ್ಯನ ಅವಸಾನ ಶುರು ಆಗುತ್ತೆ. ಅದಕ್ಕೆ ಈಗ ನೋಡ್ರಿ ಕ್ಯಾನ್ಸರ್ ಬರ್ದಂಗೆ ಯಾವ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು, ಪ್ರಿವೆಂಟ್ ಮಾಡೋದು ಬಹಳ ಮುಖ್ಯ ಅಲ್ಲ. ಈ ತರ ನಮ್ಗೆ ಮರಣಾಂತಿಕವಾಗಿ ಸಾವಿಗಿಂತ ಮೊದಲನೇ ಒಂದು 8 ವರ್ಷ ಕ್ಯಾನ್ಸರ್ ಕ್ಯಾನ್ಸರ್ ಕ್ಯಾನ್ಸರ್ ಅನ್ಕೊಂಡು ನರಳಿ ನಾವು ಮಾನಸಿಕವಾಗಿ ನಾವು ಸತ್ತು ಹೋಗೋದೇನಿದೆ ಅಲ್ಲ ಬಹಳ ಕೆಟ್ಟದ್ದು, ಮತ್ತೆ ಬಹಳ ಜನ ನೋಡಿದೀವಿ. ಅದಕ್ಕೆ ಈ ಕ್ಯಾನ್ಸರ್ ರೋಗ ಬರದಂಗೆ ತಡೆಯೋದು ಬಹಳ ಮುಖ್ಯದ. ಡಾಕ್ಟರ್ ಶ್ವೇತಾ ನಾಯಕ್ ಅವರೇ, ಪ್ರಿವೆಂಟಿವ್ ಮೆಜರ್ಸ್ ಏನಿದೆ ತಮ್ಮ ಆಯುರ್ವೇದೊಳಗೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ನಾನು ಒಂದು ಸ್ತ್ರೀ ರೋಗ ಅಥವಾ ಪ್ರಸೂತಿ ತಜ್ಞ ಆಗಿ ಹೇಳೋದೇನಂತ ಅಂದ್ರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀನಿ. ಅವರ ದೇಹದಲ್ಲಿ ಏನಾಗ್ತಿದೆ ಬದಲಾವಣೆ ಅದು ಅವರಷ್ಟೇ ನೋಡ್ಲಿಕ್ಕೆ ಆಗತ್ತೆ. ಸಣ್ಣ ನೋವು ಆಗಿರ್ಬೋದು ಗ್ಯಾಸ್ಟ್ರೈಟಿಸ್ ಅಂತ ಸುಮ್ಮನಾಗ್ತಾ ಇರ್ತಾರೆ. ಸೊ ನಾನು ಹೇಳೋದೇನು ಅಂತ ಅಂದ್ರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇದು ನೀವು ಡಾಕ್ಟರ್ ಹತ್ರನೇ ಬಂದು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರೋಟೋಕಾಲೇ ಬಂದಿದೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ. ಸೊ ಒಂದು ಮಹಿಳೆ ತನ್ನ 35 ವರ್ಷದ ನಂತರ ಕನ್ನಡಿ ಮುಂದೆ ನಿಂತ್ಕೊಂಡು ಎರಡು ಬ್ರೆಸ್ಟ್ ಅಥವಾ ಎರಡು ಸ್ತನಗಳನ್ನ ಗಮನಿಸಬೇಕಾಗತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಆಕಾರ ಏನಾದರೂ ಚೇಂಜ್ ಆಗಿದೆಯಾ ಅಥವಾ ಏನಾದರೂ ಡಿಸ್ಕಲರೇಷನ್ ಇದೆಯಾ, ಚರ್ಮದ ಬಣ್ಣದ ಬದಲಾವಣೆ ಏನಾದರೂ ಆಗ್ತಿದೆಯಾ, ಅಥವಾ ನಿಪ್ಪಲ್ಗಳಲ್ಲಿ ಏನಾದರೂ ಸ್ರಾವ ಬರ್ತಾ ಇದೆಯಾ, ಅಥವಾ ನಿಪ್ಪಲ್ ಇನ್ವರ್ಟೆಡ್ ಆಗಿದೆಯಾ, ಅಥವಾ ಏನಾದರೂ ಒಂದು ಸಣ್ಣ ನೋವು ಇದೆಯಾ, ಅಥವಾ ಏನಾದರೂ ಒಂದು ಗೆಡ್ಡೆ ಆಕೃತಿಯಲ್ಲಿ ಏನಾದರೂ ಇದೆಯಾ, ತುರಂತ ವೈದ್ಯರನ್ನು ಕಾಣಬೇಕು ಅಂತ ನಾನು ಹೇಳಕ್ ಬರ್ತೀನಿ. ಸೊ 35 ವರ್ಷದ ನಂತರ ಎಲ್ಲ ಮಹಿಳೆಯರು ತಮ್ಮ ಜಾಗೃತಿಯನ್ನು ತಾವೇ ಕಾಪಾಡಿಕೊಳ್ಬೇಕು, ತಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಡಾಕ್ಟರ್ ಶ್ವೇತಾ ನಾಯ್ಕ್ ಅವರೇ, ಇಲ್ಲಿವರೆಗೆ ಬಹಳ ಅದ್ಭುತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಈಗ ಸ್ತನ ಅರ್ಬುದಕ್ಕೆ ಅಲೋಪತಿ ಒಳಗ ರೇಡಿಯೋಥೆರಪಿ ಆಯುರ್ವೇದ ಒಳಗಿನ ಚಿಕಿತ್ಸೆ ಅಷ್ಟು ಹಿಂಸೆ ಆಗುವುದಿಲ್ಲ, ಮತ್ತೆ ಮನಸ್ಸಿಗೆ ಪರಿಹಾರ ನೀಡೋ ನಿಟ್ಟಿನೊಳಗೆ ಪ್ರಕೃತಿಗೆ ಹತ್ತಿರವಾಗಿ ನಿಟ್ಟಿನೊಳಗೆ ಕೆಲವೊಂದಿಷ್ಟು ಆಯಾಮಗಳನ್ನು ಕೈಕೊಳ್ತಾರೆ. ಏನು ಈ ಸ್ತನ ಅರ್ಬುದದಲ್ಲಿ ಆಯುರ್ವೇದ ಚಿಕಿತ್ಸೆ ಯಾವ ರೀತಿ ನೀಡಲಾಗ್ತದೆ? ಮೊದಲನೇದಾಗಿ ನಾನು ಆಯುರ್ವೇದ ತಜ್ಞ ಆಗಿ ಹೇಳೋದು ನಿಧಾನ ಪರಿವರ್ಜನ, ಕಫಕರ ಮತ್ತು ವಾತಕರ ಆಹಾರನ ಕಡಿಮೆ ಮಾಡಬೇಕಾಗುತ್ತದೆ. ಸೊ ನೆಕ್ಸ್ಟ್ ಬರೋದೇ ನಮ್ಮದು ಶೋಧನಾ ಚಿಕಿತ್ಸೆ. ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ಶೋಧನಾ ಚಿಕಿತ್ಸೆ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಪರಿಣಾಮ ಕೊಡುತ್ತದೆ. ಸೊ ಇದರಲ್ಲಿ ನಮ್ಮದು ವಮನ ಚಿಕಿತ್ಸೆ ಆಗಿರ್ಬೋದು, ವಿರೇಚನ, ರಕ್ತ ಮೋಕ್ಷಣ, ಬಸ್ತಿ ಅಂತ ನಾವು ಕರಿತೇವೆ. ಸೊ ಈ ಎಲ್ಲ ಚಿಕಿತ್ಸೆಗಳು ಡೆಫಿನೆಟ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಮೂಡಿಸುತ್ತದೆ. ಹಾಗೆ ಶಮನ ಔಷಧಿ ಸಹ ನಮ್ಮಲ್ಲಿ ತುಂಬ ಇದೆ, ಅದು ಲೇಖನೀಯ ಔಷಧಿ ಅಂತ ನಾವು ಹೇಳ್ತೇವೆ. ಸೊ ಅದರಲ್ಲಿ ಕಾಂಚನಾರ ಗುಗ್ಗುಲು ಆಗಿರ್ಬೋದು, ತ್ರಿಫಲ ಗುಗ್ಗುಲು, ವರ್ಣಾದಿ ಕಷಾಯ ಇವೆಲ್ಲ ಲೇಖನೀಯ ದ್ರವ್ಯ. ಸೊ ಇದೇನಂತ ಮಾಡುತ್ತೆ, ಇನಿಷಿಯಲಲ್ಲಿ ಎಂತಾದರೂ ಗ್ರಂಥಿ ಅಥವಾ ಸಿಸ್ಟ್ ಇದ್ರೆ ಡೆಫಿನೆಟ್ಲಿ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಸೊ ಅಲಾಂಗ್ ವಿತ್ ದಟ್ ಆಸ್ ಇಟ್ ಈಸ್ ಎ ಇಮ್ಯುನೋ ಸಪ್ರೆಸ್ಡ್ ಕಂಡೀಷನ್ ಆಗಿರೋದ್ರಿಂದ ಒಳ್ಳೆ ರಸಾಯನ ಔಷಧಿ ಸಹ ತುಂಬ ಬೆನಿಫಿಷಿಯಲ್ ಆಗುತ್ತದೆ. ಸೊ ವೈದ್ಯರ ಬಳಿ ಬನ್ನಿ, ನಿಮ್ಮ ಎಂಥ ಕಂಡೀಷನ್ ಆಗಿರ್ಬೋದು ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಂಡು ಅದಕ್ಕೆ ಡೆಫಿನೆಟ್ಲಿ ಒಂದು ಒಳ್ಳೆ ರೀತಿಯ ಜೀವನ ಮಾಡಿ ಅಂತ ನಾನು ಹೇಳ್ತೇನೆ. ಧನ್ಯವಾದ. ಡಾಕ್ಟರ್ ಶ್ವೇತಾ ನಾಯ್ಕ್ ಅವರೇ, ನೀವು ತುಂಬ ಯಶಸ್ವಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಹೆಗ್ಗೆರೆ ಆಯುರ್ವೇದ ಮಹಾವಿದ್ಯಾಲಯದೊಳಗೆ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಮತ್ತು ಈಗ ವಿಶೇಷವಾಗಿ ಈ ಸ್ತನ ಕ್ಯಾನ್ಸರ್ ಸ್ತನ ಅರ್ಬುದ ಭಾಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಆಯುರ್ವೇದದೊಳಗೆ ಒಂದು ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯ ಅದ. ಮತ್ತು ಪ್ರಿವೆಂಟಿವ್ ಮೀಸರ್ಸನ್ನು ಹೇಗೆ ಆಯುರ್ವೇದ ತಜ್ಞರು ನಿಮ್ಗೆ ಹೇಳ್ಕೊಡ್ತಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ, ಅದಕ್ಕೆ ಯಾವಾಗಲೂ ಕೂಡ ನಮ್ಮನ್ನು ನಾವು ತಪಾಸು ಮಾಡ್ಕೊಳ್ಳೋದು. 35 ವರ್ಷದ ನಂತರ ಮಹಿಳೆಯರು ವಿಶೇಷವಾಗಿ, ಮಹಿಳೆಯರಲ್ಲೇ ಜಾಸ್ತಿ ಇರೋದ್ರಿಂದ ಮಹಿಳೆಯರು ವಿಶೇಷವಾಗಿ ಸ್ತನಗಳನ್ನು ಪರೀಕ್ಷೆ ಮಾಡಿ, ಅಥವಾ ಕೆಲ ಏನಾದರೂ ಬಿರುಸಾಗ್ತಾ ಇದ್ರು, ಏನಾದರೂ ಒಂದು ಗಂಟು ಕಾಣ್ತಾ ಇದೆ ಅಂತ ನಿಮಗೆ ಅನಿಸಿದರೆ ಭಯ ಬೇಡ. ಬಿನೈನ್ ಗಡ್ಡೆಗಳಿರುತ್ತೆ, ಅವನ್ನು ಆರಾಮಾಗಿ ಔಷಧದ ಮೂಲಕ ಅಥವಾ ಆಪರೇಷನ್ ಮೂಲಕ ತೆಗಿತಾರೆ. ಅದು ಮ್ಯಾಲಿಗ್ನೆಂಟ್ ಆದರೆ ಮಾತ್ರ ಕ್ಯಾನ್ಸರ್. ಅವಾಗೇನಾಗ್ತದೆ, ಸ್ವಲ್ಪ ಬೇಗ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಶುರು ಮಾಡಿ, ಮತ್ತು ಅದು ಮುಂದೆ ಇನ್ನೊಂದು ಬೇರೆ ಅವಯವಗಳಿಗೆ ಅದು ಹರಡದಂತೆ ನೀವು ನೋಡ್ಕೊಳ್ಳಿ, ಅಂದರೆ ಮಾತ್ರ ನಿಮ್ಮ ಬದುಕು ಸಹಿ ಆಗ್ತದೆ. ಆ ನಿಟ್ಟಿನೊಳಗೆ ಭಾಳ ವಿಸ್ತೃತವಾಗಿ ಮಾಹಿತಿ ನೀಡಿದಂಥ ಡಾಕ್ಟರ್ ಸ್ವೇತಾ ನಾಯಕ್ ಅವರೇ, ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಅರ್ಬುದ ಈ ಕುರಿತು ಇದುವರೆಗೂ ಡಾಕ್ಟರ್ ಶ್ವೇತಾ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ. ಈ ವಾರದ ಪ್ರಶ್ನೆ, ಬ್ರೆಸ್ಟ್ ಕ್ಯಾನ್ಸರ್ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಪ್ರಶ್ನೆ ಇನ್ನೊಮ್ಮೆ, ಬ್ರೆಸ್ಟ್ ಕ್ಯಾನ್ಸರ್ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ, ರಸಪ್ರಶ್ನೆ ವಿಭಾಗ, ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ, ಹೆಗ್ಗೇರಿ ಬಡಾವಣೆ, ಹಳೆ ಹುಬ್ಬಳ್ಳಿ, ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ, ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೇ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಹೊಲಕ್ಕ ಬುತ್ತಿ. ರಕ್ಕಮ್ಮ, ಏ ರಕ್ಕಮ್ಮ, ಏನ್ ಮಾಡಾಕತ್ತೀಯ ಹುಡುಗಿ? ಹಾ ಮಾಲಕ್ಕ, ಬಾ ಬಾ ಬಾ ಇಲ್ಲಿ, ಅಡಿಗೆ ಮನೆಗೆ ಬಾ, ಇಲ್ಲೇ ರೊಟ್ಟಿ ಮಾಡಾತಿದ್ದ ನೋಡು ಬಾ. ನಿನ್ ಹೆಸರು ಏನಾಯ್ತಲ್ಲವ್ವ, ನನಗ ಅನ್ನಕ್ಕ ಬರಂಗಿಲ್ಲದ. ಏನ ಮಾಲಕ್ಕ, ರಾಖಿನ ನನ್ನ ಹೆಸರು. ನೀವು ಈಗ ಹೆಸರು ಅನ್ನಕ್ ಬರಂಗಿಲ್ಲವ, ನಾ ರಕ್ಕಮ್ಮನ ಅನ್ನಕ್ಕಿ ನೋಡು. ನಿನ್ ಪ್ರೀತಿಲೆ ಏನಂತಿ ಅನ್ನುವ, ನನಗೇನು ತೊಂದರೆ ಇಲ್ಲ ನೋಡು. ಅಲ್ಲೇ ನಿಮ್ಮ ಹೊರಗ ನಿಮ್ ನಿಂಬಿ ಗಿಡ ನೋಡ್ದೆ, ನಿಮ್ ಹೊಲ್ದಂದು ಆ ಗಿಡ ತುಂಬಾ ಹಣ್ಣು ಬಿಟ್ಟೈತಿ, 4 ಹಣ್ಣು ಹರದ್ ಕೊಡ್ ನಂಗ. ಆತಾತ್ ಕೊಡ್ತೇನ್ ಬಾ, ಒಳಗರ ಬಾ. ಆ ರೊಟ್ಟಿ ಬೇರೆ ಬಡಿಯಾಕತ್ತಿ ನೀನ, ಆತ ಕೈ ತಕ್ಕೊಂಡೆಲ್ಲ ಚಲೋ. ಏನಿವತ್ ಹೊಲಕ್ ಬುತ್ತಿ ನೋಡು? ಇವತ್ತು ಹೊಲಕ್ ಬುತ್ತಿ ಭಾಳ ಸರಳ ಇಟ್ಟೇನಿ. ರೊಟ್ಟಿ ಮಾಡಾಕತ್ತಿದ್ನೆ, ಬಿಸಿ ಬಿಸಿ ರೊಟ್ಟಿ. ಆಮೇಲೆ ನೆನೆಸಿದ್ದ ಹೆಸರು ಕಾಳು ಪಲ್ಯ ಮಾಡ್ಯನ್ವ, ಅದ್ರ ಜೊತೆ ಒಂದೆರಡು ಚಟ್ನಿ. ಇವತ್ತು ಕೆಲಸನು ಭಾಳ ಆದ್ವ ನನಗ, ಅದಕ್ಕೆ ಇಷ್ಟ ಮಾಡಿ ಮತ್ತು ಮೊಸರನ್ನ ಕಟ್ಟಿ ಬುತ್ತಿ ಕಳ್ಸಾಕತ್ತೆ ನೋಡು. ಹೌದೇನು? ನೀ ಭಾಳ ಶಾಣೆಕ್ಕೆದಿ ಬಿಡು. ಮೊನ್ನೆ ಅನ್ನ ಹತ್ತಿದ್ದೆ ಅಂತ ಈ ಹೆಸರು ಕಾಳು ತಿನ್ರಿ, ಆಮೇಲೆ ಕಡ್ಲಿ ಕಾಳು ತಿನ್ರಿ, ಜಾಸ್ತಿ ಕಾಳಿನ ಪಲ್ಯ ತಿಂದ್ರ ಪ್ರೋಟೀನ್ ಭಾಳ ಸಿಗ್ತೈತಿ ಅಂತ ಹೇಳ್ತಿದ್ದೆ ಅಂತ ಭಾಳ ಖುಷಿ ಆಯ್ತು. ನನಗೂ ಹೇಳ್ತಿದ್ರು ಡಾಕ್ಟರ್ ಎಲ್ಲ, ಚಲೋ ಆಹಾರ ತಗೋಬೇಕು, ಪ್ರೋಟೀನ್ ಇದ್ದಿದ್ದು ಊಟ ಮಾಡಬೇಕು ಅಂತ ಹೇಳಿ. ಭಾಳ ಚಲೋ ಆಯ್ತು. ಹೆಂಗೆ ಮಾಡಿದೆವ ಇದು? ಬೇರೆ ಕಾಣಕತ್ತಿತ್ತಲ್ಲ ಪಲ್ಲೆ ತೆಗೆದು ಆರಾಕಿಟ್ಟೇನಿ ಇದು ಕಟ್ಟಕ್ಕೆ ಅಂತ ಹೇಳಿ. ಏನು ಹಸಿರು ಹಸಿರು ಚಲೋ ಕಾಣತ್ತಿತ್ತು, ಹೆಂಗೆ ಮಾಡಿದೆ? ಅಲ್ಲ, ನಾನು ನಿನ್ನೆ ಸಂಜೀಕ ಹೊರದ ಕಡೆ ಹೋಗಿದ್ದೆ, ಅಲ್ಲೇ ಹೆಸರು ಕಾಳು ರಾಶಿ ಹಾಕಿದ್ರು. ಆತ್ ಬಿಡು, ಮತ್ ಭಾಳ ದಿವಸ ಆಗಿತ್ತ ಹೆಸರು ಕಾಳು ಪಲ್ಯ ತಿನ್ಲಾರ್ದ. ಮತ್ ಅದಕ್ಕೆ ರುಚಿ ಭಾಳ, ನೀ ಏನ ಅನ್ನ ರೊಟ್ಟಿ ಜೊತೆ ಭಾಳ ರುಚಿ ಕೊಡ್ತೈತಿ. ಅದಕ್ಕೊಂದಿಷ್ಟು ತಗೊಂಡ್ ಬಂದಿದ್ದೆ ನೋಡು. ಅದನ್ನ ತಗೊಂಡ್ ಬಂದು ರಾತ್ರಿ ನೆನೆ ಹಾಕಿದ್ದೆ. ನೆನೆ ಹಾಕಿದ್ಮೇಲೆ ಮುಂಜಾನೆ ನೀರ್ ಬಸದ್ ಅದನ್ನ ಕರಿಬೇವು ಸಾಸ್ವಿ ಜೀರಿಗೆ ಒಗ್ಗರಣಿ ಹಾಕಿ ಸಣ್ಣ ಉಳ್ಳಾಗಡ್ಡಿ ಮತ್ತ ಜಜ್ಜಿದ್ದು ಮೆಣಸಿನಕಾಯಿ ಹಾಕಿ ಬಳ್ಳೊಳ್ಳಿ ಭಾಳಷ್ಟು ಹಾಕಬೇಕು, ಅರ್ಶಿನ ಹಾಕಿ ಉಪ್ಪು ಹಾಕಿ ಅದನ್ನೊಂಚೂರ ತಾಳಿಸಿ ಆಮೇಲೆ ಇದ್ರಾಗ ನೆನೆಸಿದ್ದ ಹೆಸರು ಕಾಳು ಹಾಕಿದೆ ಅಂದ್ರೆ ಚಲೋ ರುಚಿ ರುಚಿ ಪಲ್ಲೆ ಲಘೂನ ರೆಡಿ ಆಗ್ತೈತಿ. ಭಾಳ ಟೈಮ್ ತಗೊಳೋದಿಲ್ಲ ಅಕ್ಕ ಇದು. ಹೌದು. ಆಮೇಲೆ ಈ ಹೆಸರು ಕಾಳು ಪಲ್ಯ ತಿಂದ್ರ ಗ್ಯಾಸು ಅಸಿಡಿಟಿ ಏನಂತಾರಲ್ಲ ಅದೇನು ಆಗಂಗಿಲ್ಲ ನೋಡು, ಭಾಳ ಚಲೋ ಅದು. ಆಮೇಲೆ ಇತ್ತಿತ್ತಲಾಗ ಏನವ ನಾವನ್ಕಿ ರೊಟ್ಟಿ ಬಡಿತಿದ್ವಿ, ನೀ ರೊಟ್ಟಿ ಬಡಿದ್ ನೋಡಿ ಖುಷಿ ಆತ್ ನನಗೆ. ಸರಳ ಅಂತೇಳಿ ಬರೇ ಚಪಾತಿ ಲಟಸ್ತಾರ ನೋಡ್, ಅದ್ ತಿಂದ್ರ ಮೈಗೆ ಆಗ ಬರಂಗಿಲ್ಲ ನಮಗನ್ಕಿ. ಇಲ್ಲ ಅಕ್ಕ, ಏನ್ ಗೊತ್ತಿನ ರೊಟ್ಟಿದ ರಹಸ್ಯ ಹೇಳಿ ನಿನಗ್ ನಾನ. ಎಲ್ಲಕ್ಕಿ ಮುಂಚೆ ರೊಟ್ಟಿ ಬೇಕಾಗಿದ್ ನನಗನ, ಹಂಗಾಗಿ ನಾನು ರೊಟ್ಟಿ ಮಾಡೋದ್ ಕಲಿತೆ. ನನಗ ಚಪಾತಿ ಅಷ್ಟ ಕಷ್ಟ ಸೇರಿಕೆ ಬರೋದಿಲ್ಲ, ಚಪಾತಿ ತಿಂತೇನೆ ನಾನು ಬಾಳ. ನನಗ ಮೊದ್ಲ ಇಷ್ಟ ಆಗೋದು ರೊಟ್ಟಿನ, ಹಿಂಗಾಗಿ ನಾನ ಕಲತೆ ಅದನ್ನ. ಆಮೇಲೆ ರೊಟ್ಟಿ ತಿನ್ನೋದ್ರಿಂತ ಬಹಳಷ್ಟು ಫಾಯ್ದೆ ಅದಾವ ಅಂತ ಹೇಳಿ ನಿಮ್ಮನ್ ಹೇಳಾಕತ್ತಿದ್ದೆಲ್ಲ. ಹೌದ್ವಾ, ನನಗೂ ನನ್ನ ಮಗಳ ಹೇಳಾಕತ್ತಿದ್ ನೋಡು, ರೊಟ್ಟಿ ತಿಂದ್ರ ಅದ್ರೊಳಗೇನ ಕಬ್ಬಿಣದ ಅಂಶ ಬಹಳ ಇರ್ತದವಾ, ಆಮೇಲೆ ಅದ್ರ ಕ್ಯಾಲ್ಸಿಯಂ ಇರ್ತೈತಿ, ಅದ್ರೊಳಗ ಫೈಬರ್ ಅಂತ ಇರ್ತೈತಿ ನಾರಿನ ಅಂಶ. ಆ ನಾರಿನ ಅಂಶ ಏನ್ ಮಾಡ್ತದ ಅಂದ್ರ ನಮಗ ಶುಗರ್ ಬರಾಕ್ ಬಿಡಂಗಿಲ್ಲ, ಆಮೇಲೆ ನಮ್ಮ ಹಾರ್ಟಿಗೆ ಬಹಳ ಚಲೋ, ಹೃದಯ ಆರೋಗ್ಯದಿಂದ ಇರ್ತೈತಿ ಅಂತ ಹೇಳಾಕತ್ತಿದ್ಲು. ಏನ ಫಾರಿನ್ಯಾಗ ಇದಕ್ಕ ಸೂಪರ್ ಫುಡ್ ಅಂತಾರಂತ ನೋಡು. ನೋಡು, ನಾವು ಸೂಪರ್ ಫುಡ್ ತಿನ್ಕೊಂಡ್ ಬಂದೇವಲ್ಲ ಸಣ್ಣದಿರ್ತ ಮತ್ ಹಂಗಾರ. ಮತ್ತ ಹೆಸರು ಕಾಳು ಬಹಳ ಚಲೋ ಅಂತದು, ಅದ್ರೊಳಗು ಫೈಬರು ಏನೋ ಪ್ರೋಟೀನ್ ಎಲ್ಲಾ ಇರ್ತದಂತ ನೋಡುವ. ಹೂನಕ್ಕ, ಇದ್ರೊಳಗ ಪೌಷ್ಟಿಕಾಂಶ ಬಹಳ ಇರ್ತಾವ, ಪ್ರೋಟೀನ್, ಫೈಬರ್, ಪೊಲೆಟ್, ಮೆಗ್ನೀಷಿಯಂ, ಪೊಟ್ಯಾಸಿಯಂ, ಕಬ್ಬಿಣ ಮತ್ತು ವಿಟಮಿನ್ ಸಿ ಬಹಳ ಸಮೃದ್ಧವಾಗಿರ್ತೈತಿ ನೋಡು. ಹೌದು, ಅದೇನೋ ವಿಟಮಿನ್ ಸಿ ತಿಂದ್ರ ರೋಗ ನಿರೋಧಕ ಶಕ್ತಿ ಬರ್ತೈತಂತ. ಆಮೇಲೆ ಈ ನೆಗಡಿ ಕೆಮ್ಮು ಜ್ವರ ಬರ್ತಾವಲ್ಲ ಇಂಥ ಕಾಯಿಲೆ ಕಸಾರ್ಕಿ ವಿಟಮಿನ್ ಸಿ ಬಹಳ ಇದ್ರ ಚಲೋ ಅಂತ ಹೇಳ್ತಿದ್ಲು. ಅದಕ್ಕ ಲಿಂಬೆಹಣ್ಣು ಇಸ್ಕೊಳಕ್ ಬಂದಿನ ನಾನು. ನೋಡು ಬಹಳ ಇರ್ತೈತಂತಲ್ಲ. ಇಲ್ಲಿ ನೋಡಕ್ಕ, ಇಲ್ಲೇ ಈಗ ಈ ಹೆಸರು ಕಾಳಾತು ಮತ್ ನೀನು ಲಿಂಬೆಹಣ್ಣಿನ ಬಗ್ಗೆನು ಮಾತಾಡಕತ್ತಿ. ಲಿಂಬೆಹಣ್ಣಾಗೂ ವಿಟಮಿನ್ ಸಿ ಜಾಸ್ತಿ ಇರ್ತೈತಿ. ಮತ್ತ ಹೆಸರು ಕಾಳು ಪಲ್ಯ ನೀನು ಸ್ವಲ್ಪ ರೆಗ್ಯುಲರ್ ಆಗಿ ತಿನ್ನೋದ್ರಿಂತ ನಿಮ್ಮ ದೇಹದ ತೂಕ ಕಡಿಮೆ ಮಾಡಕ್ಕೂ ಸಹಾಯ ಮಾಡ್ತೈತಂತ. ಆಮೇಲೆ ಸಕ್ಕರೆ ಕಾಯಿಲೆ ಕಡಿಮೆ ಮಾಡ್ತೈತಂತ, ಸಕ್ಕರೆ ಕಾಯಿಲೆ ನಿರ್ವಹಣೆ ಮಾಡ್ಲಿಕ್ಕೆ ಇದು ಸಹಾಯ ಮಾಡತ್ತಂತ. ಜೀರ್ಣಕ್ರಿಯೆಯನ್ನ ಆಮೇಲೆ ಕರುಳಿನ ಆರೋಗ್ಯವನ್ನ ಸುಧಾರಿಸತಂತ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡತ್ತಂತ. ದೇಹಕ್ಕ ಅಂದ್ರೆ ನಾವು ದೇಹದ ಶಾಖ ಸೆತ್ತಕ್ಕ ಹೆಸರು ಕಾಳು ಪಲ್ಯ ತಿನ್ನೋದ್ರಿಂದ ಕಡಿಮೆ ಆಗತ್ತಂತ ನೋಡು. ಮಾಡ್ಕೊಂತ ಎಲ್ಲ ಎಷ್ಟ್ ಚಂದ ಹೇಳಿದೇವ ನೀನು. ಮತ್ತೇನು ಪಚಡಿ ಕಟ್ ಮಾಡಕತ್ತಿ, ಸೌತಿಕಾಯಿ ಇವು ಏನದು ಗಜ್ರಿ ತಗೊಂಬಂದು ಕ್ಯಾರೆಟ್ ಅಂತೀರಲ್ಲ ನೀವು ಕಟ್ ಮಾಡಿ ಮಾಡಕತ್ತಿ. ಇಲ್ಲಿ ನೋಡ್ ಮಾಲಕ್ಕ, ನೀನ ಈಗ ಒಂದ್ ಕೆಲ್ಸ ಮಾಡ, ಹೆಂಗಿದ್ರು ಇಲ್ಲಿ ಮಠ ಬಂದ ಬಿಟ್ಟಿಯ, ನಡಿ ನಮ್ ಜೊತೆನ ಇವತ್ತ ನಮ್ ಹೊಲಕ್ಕ ನಡಿ, ಬುತ್ತಿ ತಗೊಂಡ್ ಇಬ್ರು ಹೋಗೇ ಬಿಡೋಣ, ಅಲ್ಲೇ ಎಲ್ಲಾರು ಕೂಡಿ ಊಟ ಮಾಡೋಣಂತ. ರೊಟ್ಟಿ, ಹೆಸರು ಕಾಳು ಪಲ್ಲೆ, ಆ ಗಜ್ರಿ ಎಲ್ಲಾ ಕೊಡಿ, ಇಲ್ಲೇ ಉಳ್ಳಾಗಡ್ಡಿ ಕೊಡು, ಲಿಂಬೆಹಣ್ಣು ತಗೋ, ಅಲ್ಲೇ ಹೋಗಿ ಶರ್ಬತ್ ಮಾಡಿ ಕುಡಿಯೋಣಂತ. ನಡಿ ಹಂಗಾರ ಹೊಲಕ್ಕ ಬುತ್ತಿ ತಗೊಂಡ್ ಹೋಗೋಣ ನಡಿ. ಹೋಗೋಣವಾ, ನನಗ ಬಾಳ ಖುಷಿ ಆಕೇತ್ ನೋಡು ರಕ್ಕಮ್ಮ. ನೀನು ನಿನ್ ಗಂಡ ಬಾಳ ಸಾಲಿ ಕಲ್ತವ್ರಂತ ಅಂದ್ರು ಏನು ಹೊಲ ಮಾರಿ ಇವು ಹುಡುಗರು ಹೊಕ್ಕಾವು, ಇನ್ನ ಸಿಟಿ ಬಿಕ್ಕಿ ಹೊಕ್ಕಾವು, ಅವ್ರ ಮಾವು ಮಾಡಿದ್ದ ಹೊಲ ಮಾರಿಕೊಂಡು ಏನ್ ಇವ್ರು ಬಿಡ್ತಾವ ಅನ್ಕೊಂಡ್ರ ನೀವು ಹಳ್ಳಿಗೆ ಬಂದು ಹೊಲ ಸ್ವಚ್ಛ ಮಾಡಿ ಅದನ್ನ ಸರಿಯಾಗಿ ಅದಕ್ಕೆ ಬೇಲಿ ಹಾಕಿಸಿ ನೀವು ಇಬ್ರು ಗಂಡ ಹೆಂಡತಿ ಈ ಶೇತ್ಕಿ ಮಾಡಕ್ ಹತ್ತಿರುವ, ಬಹಳ ಖುಷಿ ಆತು. ನಿಮ್ಗೆಲ್ಲಾರು ಇಬ್ಬರಿಗೂ ಒಳ್ಳೇದಾಗ್ಲಿ, ಬರ್ತೀನಿ ಲಘು ಲಿಂಬೆಹಣ್ಣು ಕೊಡು, ಲಿಂಬೆಹಣ್ಣು ಆಮೇಲೆ ಇನ್ನೊಂದ್ಸರಿ ಊಟಕ್ಕೆ ಬರ್ತೀನಿ ನಿಮ್ ಜೊತೆ. ಬ್ಯಾಡ ಬ್ಯಾಡ ಮಾಲಕ್ಕ, ಹಂಗ ಮಾಡಕ್ ಹೋಗ್ಬೇಡ, ನಮ್ ಜೊತಿನ ನಡಿ ಈ ಸಲ ನೀ ಹೊಲಕ್ ನಡಿ, ಹೊಲಕ್ ಬುತ್ತಿ ತಗೊಂಡ್ ಹೋಗೋಣ ನಡಿ ನಡಿ. ನಡಿವಾ, ಬಂದ ಬಿಡ್ತೇನೆ ಹಂಗಾರ. ಕೊಡು ನಿಮ್ ಜೊತೆ ಬುತ್ತಿ ತಿನ್ನಕ್ ಬಂದ ಬಿಡ್ತೇನೆ. ಬುತ್ತಿ ತಗೊಂಡ್ ತಗೊಂತನ ಹೊರಗಡೆ ಹೋಗಿ ಲಿಂಬೆಹಣ್ಣು ಹರ್ಕೊಂಡ್ ಹೋಗೋಣ ಅಂತ ನಡಿ ಹಂಗಾರ. ಇದುವರೆಗೆ ಕಾರ್ಯಕ್ರಮ ಹೊಲಕ್ಕ ಬುತ್ತಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ರಾಮದುರ್ಗ ತಾಲೂಕಿನ ದ್ಯಾಮವ್ವ, ಯಲ್ಲಪ್ಪ, ಮಾದರ್ ಹಾಗೂ ತಂಡದವರಿಂದ ಚೌಡ್ಕಿ ಪದ. Bye. ಚೌಡ್ಕಿ ಪದಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. Thank you. ಆಯ್ತು ನಿಮ್ಮ ತಾಯಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹಾಕಿತ್ತು ನರ ಕೊಟ್ಟಿರದಲ್ಲಿ ಹಸ್ತದಲ್ಲೇ ಏನು ಬೇಡುತ್ತಿ ಬೇಡೋ ರಾಮ ಬೇಡಿದ ಕೊಡುಗಿನ ಹಸ್ತದಲ್ಲೇ